ನಮ್ಮ ಪ್ರಾಪರ್ ಅಪ್ಪಾಜಿ ಮನೆ ಜಕ್ಕಿನಕೊಪ್ಪ ಸರ್. ನಮ್ಮಮ್ಮ ತವ್ರ ಮನೆಯಲ್ಲಿ ಕೋಟೆಮಲ್ಲೂರಲ್ಲಿ ಇದ್ದಾರೆ ಸರ್. ಈ ಬರೀ ಹೆಣ್ಮಕ್ಳಾಗಿರೋ ಕಾರಣ ಕೋಟೆಮಲ್ಲೂರಲ್ಲಿ ಇದ್ದಾರೆ ಸರ್. ಅಲ್ಲಿ 6 ಎಕರೆ ಜಮೀನಿನಲ್ಲಿ ಭತ್ತ, ಹತ್ತಿ, ಆಮೇಲೆ ಅವಾಗೆಲ್ಲ ಕಡ್ಡಿ ಮೆಣಸಿನ ಗಿಡ ಎಲ್ಲ ಹಚ್ಚುತ್ತಾ ಇದ್ರು ಸರ್. ಅದು ಊಟದ ಜೋಳ ಸರ್, ಅವಾಗೆಲ್ಲ ಹೈಬ್ರಿಡ್ ಜೋಳ ಮಳೆಗಾಲದಲ್ಲಿ ಬಿತ್ತುತ್ತಾ ಇದ್ರು ಸರ್, ಮಾಲ್ದಂಡೆ ಅಂತೇಳ್ಬಿಟ್ಟು ಅದೆಲ್ಲ ಬೆಳೀತಿದ್ವಿ ಸರ್. ಭತ್ತ ರೇರ್ ಆಗಿ ಚಾನಲ್ ಇರೋದ್ರಿಂದ ಭತ್ತ ತುಂಬ ಬೆಳೀತಾ ಇದ್ವಿ ಸರ್. ನಾವು ಅಮ್ಮ ಅಪ್ಪ ಅವರು ಒಂದು ಸ್ವಲ್ಪ ಕೃಷಿ ಬದುಕು ಕಲಿಸ್ಕೊಟ್ಟದ್ದು ನಿಮಗೆ ಗಂಡನ ಮನೇಲಿ ಸಾಕಷ್ಟು ಅನುಕೂಲ ಆಯ್ತಂತ? ಖಂಡಿತ ಸರ್, ನಾವು ಅವಾಗಿಂದ ಕಲ್ತಿದ್ದಕ್ಕೋಸ್ಕರನೇ ಈಗ ಅದು ಅನುಭವ ನಮಗೆ ಮತ್ತೊಂದು ಸ್ವಲ್ಪ ಅನುಕೂಲ ಆಯ್ತು ಸರ್. ಅದು ಸಡನ್ಲಿ ಒಂದು ಕೆಲಸದಲ್ಲಿ ಅಡಾಪ್ಟ್ ಆಗಬೇಕು ಅಂದರೆ ತುಂಬಾನೇ ಕಷ್ಟ ಸರ್. ಈಗ ಅಲ್ಲೂ ಅದನ್ನೇ ಮಾಡಿಬಂದು ಇಲ್ಲೂ ಅದರಲ್ಲೇ ತೊಡಗಿರೋದ್ರಿಂದ ನಿಮಗೆ ಸಾಕಷ್ಟು ಅನುಭವನೂ ಕೂಡ ಇದೆ ಸರ್. ಈಗ ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು ಕೃಷಿಯಲ್ಲಿ, ಆಮೇಲೆ ಯಾವ ಬೆಳೆಗೆ ಯಾವ ಥರ ಮಾಡಬೇಕು ಅನ್ನೋದಿರ್ಬೋದು, ಪ್ರತಿಯೊಂದು ಸಹಿತ ನಮಗೆ ಬುನಾದಿ ಸರ್ ಅದು ತವ್ರ ಮನೆ. ಈ ಗಂಡನ ಮನೆಯಲ್ಲಿ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ನಮಗೆ ಅನುಕೂಲ ಆಯ್ತು ಸರ್. ಇಲ್ಲಿ ಗಂಡನ ಮನೆಯಲ್ಲಿ ಜಮೀನು ಎಷ್ಟು ಎಕರೆ ಇದೆ ಅಮ್ಮ? ಗಂಡನ ಮನೆಯಲ್ಲೂ 6 ಎಕರೆ ಇದೆ ಸರ್. ಏನೇನು ಬೆಳೆಗಳು ಬೆಳೀತೀರ? ಗಂಡನ ಮನೆಯಲ್ಲಿ ಎರೆ ಭೂಮಿ ಸರ್, 3 ಎಕರೆ ಇರೋದು. 1 ಎಕರೆ ಕೆಂಪು ಭೂಮಿ ಇದೆ ಸರ್, 2 ಎಕರೆ ಮತ್ತು ಗದ್ದೆ ಇದೆ ಸರ್, ಬೇರೆ ಕಡೆ ಇಟ್ಟೂರಲ್ಲಿದೆ ಸರ್ ಅದು. ಆಮೇಲೆ ಇದು ಈರುಳ್ಳಿ ಹಾಕ್ತೀವಿ ಸರ್ 1 ಎಕರೆ, 1 ಎಕರೆ ಶೇಂಗಾ ಹಾಕ್ತೀವಿ ಸರ್, ಮತ್ತು ಮೆಕ್ಕೆಜೋಳ ಹಾಕ್ತೀವಿ, ಹತ್ತಿ ಹಾಕ್ತೀವಿ ಸರ್. ಈರುಳ್ಳಿಯಲ್ಲಿ ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿ ಸರ್ ನಮಗೆ. ಏಕೆ ಅಂದರೆ 1 ಎಕರೆ ಈರುಳ್ಳಿ ಹಾಕಿದರೆ ಒಂದು ಕಾಲು ಭಾಗದಲ್ಲಿ ಸರ್ ಮೆಣಸಿನ ಗಿಡ, ಕಡ್ಡಿ ಬ್ಯಾಡಗಿ ಮೆಣಸಿನ ಗಿಡ ಹಾಕ್ತೀವಿ ಸರ್. ಅದರಲ್ಲಿ ಮತ್ತು ಕೊತ್ತಂಬರಿ, ಮೆಂತೆ, ಪ್ರತಿಯೊಂದು ಸರ್ ಸಾಂಬಾರು ಪದಾರ್ಥಗಳು ಏನಿರುತ್ತಲ್ಲ ಪ್ರತಿಯೊಂದು ಹಾಕ್ಕೊಳ್ತೀವಿ ಸರ್ ನಾವು. ಎಲ್ಲ ಅಜ್ವಾನ, ಸಬ್ಬಸ್ಗೆ, ಸೊಪ್ಪಿರ್ಬೋದು, ಆಮೇಲೆ ತರಕಾರಿ ಬೀಜಗಳಿರ್ಬೋದು ಸರ್. 1 ಕಾಲು ಎಕರೆ ಅಷ್ಟಕ್ಕೆ ಸಾಚಾ ಈರುಳ್ಳಿ 1 ಮುಕ್ಕಾಲು ಎಕರೆ ಬಿಟ್ಟು 1 ಕಾಲು ಎಕರೆ ಅದು ಮಾಡ್ಕೊಳ್ತೀವಿ ಸರ್. ಹೇಳ್ಬೇಕು ಅಂದರೆ ಅದೊಂದು 1 ಕಾಲು ಎಕರೆಯಲ್ಲೇ ಮನೆಗೆ ಆಗೋವಷ್ಟು ಫುಲ್ಲು ಬೆಳ್ಕೊಳ್ತೀವಿ ಸರ್ ನಾವು. ಈಗ ಸಾಕಷ್ಟು ಜನ ರೈತರು ನೋಡ್ತಿರ್ತೀವಿ, ಎಲ್ಲ ಪೂರ್ತಿ ಈರುಳ್ಳಿ ಹಾಕೋದು, ಇಲ್ಲ ಪೂರ್ತಿ ಮೆಣಸಿನ ಗಿಡ ಹಾಕೋದು, ಒಂದೇ ಥರ ಬೆಳೆ ಬೆಳೀತಾರೆ. ನೀವು ಈ ಥರ ಮಿಶ್ರ ಬೆಳೆಗಳು ಬೆಳೆಯೋದ್ರಿಂದ ಏನು ಅನುಕೂಲ ಅನಿಸುತ್ತೆ? ಇಲ್ಲ ಸರ್, ತುಂಬಾನೇ ಅನುಕೂಲ ಇದೆ. ಯಾಕೆಂದರೆ ಈ ಥರ ಈ ವರ್ಷದ ಮಳೆಗಾಲ ನೋಡಿದರೆ ಒಂದು ಬೆಳೆ ಈಗ ಈರುಳ್ಳಿ ಮಾಡಿದ್ವಿ ಸರ್, ಫುಲ್ಲು ಇರೋದು 4 ಎಕರೆನ ಈರುಳ್ಳಿ ಮಾಡಿಬಿಟ್ಟಿದ್ರೆ ಈ ವರ್ಷ ಈರುಳ್ಳಿಯಲ್ಲಿ ಸರ್ ಒಂದು ಗೆಡ್ಡೆನೂ ಮನೆಗೆ ತರೋಕ್ಕಾಗಲಿಲ್ಲ. ಕಿತ್ತಾಕಿದ್ವಿ ಸರ್, ಚೆನ್ನಾಗೇ ಬಂತು, ಕಿತ್ತಾಕಿದ್ವಿ, ಒಂದು ಗೆಡ್ಡೆನೂ ಕೂಡ ಮನೆಗೆ ತರೋಕ್ಕಾಗಿ, ಕೊಯ್ಲಿಕ್ಕೆ ಮಳೆ ಬಿಡಲಿಲ್ಲ ಸರ್, ಹೊಲದಲ್ಲೇ ಕೊಳ್ತೋಗ್ಬಿಡ್ತು. ಇನ್ನೇನಪ್ಪ ಅಂತ ಅಂದರೆ ಸ್ವಲ್ಪ ಶೇಂಗಾ ಹಾಕಿದ್ವಿ, ಅವನು ಸ್ವಲ್ಪ ತಕ್ಕೊಂಡು ಸರ್ ಅದರಲ್ಲಾದ್ರೂ ಕಾಣ್ಬೋದು ಸರ್ ಆರ್ಥಿಕವಾಗಿ. ಆಮೇಲೆ ತಿನ್ನೋಕ್ಕೂ ಸಹಿತ ಶೇಂಗಾ ಆಗುತ್ತೆ ಸರ್, ದನಗಳಿಗೆ ಮೇವಾಗುತ್ತೆ ಅದು. ಆಮೇಲೆ ಮೆಕ್ಕೆಜೋಳ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಸರ್, ಸ್ವಲ್ಪ ಹತ್ತಿ ಹಾಕ್ಕೊಂಡಿದ್ದೀವಿ. ಈ ಥರ ಎಲ್ಲದನ್ನು ಮಾಡೋದ್ರಿಂದನ ಆರ್ಥಿಕತೆಗೆ ಸ್ವಲ್ಪ ನೆರವು ಆಗುತ್ತೆ ಅಂತ ಸರ್. ಆಮೇಲೆ ನಮಗೆ ಬದುಕಲಿಕ್ಕೆ ಊಟಕ್ಕೂ ಪ್ರತಿಯೊಂದು ಬೇಕಲ್ಲ ಸರ್, ನಾವೇನು ಅಫಿಷಿಯಲ್ ಅಲ್ಲ, ಎಲ್ಲದನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಪ್ರತಿಯೊಂದು ಬೇಕಾಗಿರೋದ್ರಿಂದ ನಾವು ಬೆಳ್ಕೊಳ್ತೀವಿ ಸರ್. ಈಗ ನೋಡ್ರಿ ಸರ್, ಈಗ ಈರುಳ್ಳಿ ಲಾಸ್ ಆಯಿತು, ಅಷ್ಟನ್ನು ಹಾಕಿದರೆ ಫುಲ್ಲು ಈ ವರ್ಷದ ಬೆಳೆ ಪೂರ್ತಿ ಲಾಸ್ ಆದರೆ ಎಷ್ಟು ವರ್ಷ ದುಡಿದ್ರೂ ರೈತರು ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಸರ್. ಸ್ವಲ್ಪ 1 ಎಕರೆಲ್ಲ ಆದರೂ ಬಂದರೆ ಬೀಜ ಗೊಬ್ಬರದ್ದಾದರೂ ಉಳಿತತಿ, ಇನ್ನೇನು ನಾವೇನು ಬಿಡೋಕ್ಕಾಗಲ್ಲ ಸರ್. ರೈತಾಪಿಯ ಬೆಳೆ ಫುಲ್ಲು 2 ವರ್ಷ ಲಾಸ್ ಆದ್ರೂ ಬಿಡೋಕ್ಕಾಗಲ್ಲ, ಅದನ್ನೇ ನಂಬಿ ಬದುಕೋರು ಅಂದಾಗ ಆದರೂ ಕೂಡ ಬೀಜ ಗೊಬ್ಬರದ್ದಾದ್ರೂ ಬರುತ್ತಲ್ಲ, ಒಂದು ಆಶಾವಾದಿಗಳಾಗಿ ಬದುಕಲಿಕ್ಕೆ ಕಮರ್ಷಿಯಲ್ ಬೆಳೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸರ್. ಈ ಥರ ಎಲ್ಲವೂ ಸ್ವಲ್ಪ ಮಿಶ್ರ ಬೆಳೆಗಳು ಬೆಳಿಬೇಕು ಅಂತ ಯಾರು ತಿಳಿಸ್ಕೊಡ್ತಾರೆ ನಿಮಗೆ? ಮೊದಲಿಂದನೂ ಅನುಭವ ಇದೆಯಾ, ಯಾವ ರೀತಿ ಇದೆ? ಅಂದರೆ ಮೊದಲಿಂದನೂ ಅಂದರೆ ಹಿಂದಿನಿಂದನೂ ಮಾಡ್ತಾನೆ ಇದ್ರು ಸರ್. ಆದರೂ ಮಧ್ಯದಲ್ಲಿ ಸ್ವಲ್ಪ ಜನ್ರೇಷನ್ ಗ್ಯಾಪ್ ಅಂತಾರಲ್ಲ ಹಂಗೆ, ಅವ್ರು ಅದನ್ನು ಹಾಕಿದರು, ಮೆಕ್ಕೆಜೋಳ ಹಾಕಿದರು, ಫುಲ್ 4-5 ಲಕ್ಷದ್ದಾಯ್ತು, ನಮ್ಮದು 1-5 ಎಕರೆ ಹಾಕಿದ್ರು 1-4 ಲಕ್ಷದ್ದಾಕುತ್ತೇನೋ ಅನ್ನೋ ಒಂದು ಆಸೆ ಇರುತ್ತೆ ಸರ್. 1 ವರ್ಷ 2 ವರ್ಷ ಮಾಡಿದ್ವಿ, ಅದರಾಗೆಲ್ಲ ಲಾಸ್ ಕಂಡ್ಕೊಂಡು ಸರ್. ಆಮೇಲೆ ಕೃಷಿ ಇಲಾಖೆ, ನಾವು ಗಂಡನ ಮನೆಗೆ ಬಂದಮೇಲೆ ಸರ್, ತವ್ರ ಮನೆಯಲ್ಲಿ ಇಲಾಖೆಯಿಂದ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಸರ್. ಗಂಡನ ಮನೆ ಬಂದಮೇಲೆ ಒಂದು ರೈತ ಮಹಿಳಾ ಆಸಕ್ತ ಗುಂಪು ಅಂತ ಮಾಡ್ಕೊಂಡು ಸರ್, ಶ್ರೀ ಭೂಮಿ ತಾಯಿ ರೈತ ಮಹಿಳಾ ಆಸಕ್ತ ಗುಂಪು ಮತ್ತು ಕೃಷಿ ಲಕ್ಷ್ಮಿ ರೈತ ಮಹಿಳಾ ಆಸಕ್ತ ಗುಂಪು ಅಂತ ಮೇನ್ ನಾವು ಬೆಳಕಿ ಬರಲಿಕ್ಕೆ ಆ ಒಂದು ಗುಂಪುಗಳೇ ಸಾಕ್ಷಿ ಸರ್ ಇವತ್ತು. ಅಂದರೆ ಆ ಥರ ಬಂದಿದ್ದಕ್ಕೆ ಸರ್ ನಮಗೆ ಇಲಾಖೆಯ ಅಧಿಕಾರಿಗಳು ಕಾಂಟ್ಯಾಕ್ಟ್ ಆದರು ಸರ್ ಅದರಲ್ಲಿ. ಆಮೇಲೆ ಈ ಪ್ರತಿಯೊಂದು ಫಂಕ್ಷನ್ಗಳಿಗೂ ಕರೆಸ್ತಾ ಇದ್ರು ಸರ್. ನಾವು ಇಂಡಿವಿಜುವಲ್ಲಾಗಿ ಒಬ್ಬ ಫಾರ್ಮರ್ಸ್ ಆದರೆ ಕರೀಲಿಕ್ಕೆ ಆಗ್ತಿರ್ಲಿಲ್ವನೋ ಅಥವಾ ಬರಲಿಕ್ಕೆ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಸಂಘದಲ್ಲಿರೋದ್ರಿಂದನ ಎಲ್ಲರೂ ನಾವು ಬ್ಯಾಚಾಗಿ ಹೋಗ್ಬಿಡ್ತಿದ್ವಿ. ಅಲ್ಲಿ ಯಾವುದೇ ಒಂದು ಮಾಹಿತಿ ಹೇಳಿದ್ರು ಕೂಡ ಅದನ್ನು ಗ್ರಹಿಸ್ತಾ ಇದ್ವಿ. ಅವ್ರು ಹೇಳಿದ್ದನ್ನು ಮಾಡಬೇಕು ಅನ್ನೋದೊಂದು ಮನದಟ್ಟಾಗಿ, ಅವರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಒಂದು ಆಶಾಭಾವದಿಂದ ನಾ ಮಾಡಿದ್ವಿ ಸರ್. ನಮಗೆ ನ್ಯಾಮತಿ RSK ಅವರು ತುಂಬ ಸಪೋರ್ಟಾಗಿ, ಕಳೆದ ಬಾರಿ ವೀರಭದ್ರಪ್ಪ ಸರ್ ಅಂತ ಇದ್ರು ಸರ್, ಅವರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟಾಗಿ ಮಾಡಿದರು ಸರ್. ಆಮೇಲೆ ಈಗ ATM ಕೆಲಸ ಮಾಡ್ತಾ ಇದ್ದಾರೆ ಸರ್ ಮಾಲಾ ಅಂತ, ಅವರಿಗೂ ಕೂಡ ಕೃತಜ್ಞತೆ ಹೇಳ್ಬೇಕು ಸರ್ ಈ ವಾಣಿ ಮೂಲಕನ. ಯಾಕೆಂದರೆ ನಾವು ಈಗೆಲ್ಲ ಬರಲಿಕ್ಕೆ ಈಗೆಲ್ಲ ಮಾಡಲಿಕ್ಕೆ ಕಾರಣ ಅವ್ರು ನಮ್ಮಿಂದ ಒಬ್ರು ಇರ್ತಾರೆ ಅನ್ನೋದಕ್ಕೋಸ್ಕರ ಇಲಾಖೆ RSK ನ್ಯಾಮತಿ ಇಲಾಖೆಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇ ರೀತಿಯಾಗಿ KVK ಸರ್ ಮೇನ್ ದಾವಣಗೆರೆ ಏನು KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ ತರಳುಬಾಳು ಇದೆ ಅಲ್ಲ, ಅದು ತುಂಬಾ ಸಪೋರ್ಟ್ ಮಾಡಿದೆ ಸರ್. ಒಂದು ಮಣ್ಣು ಪರೀಕ್ಷೆ ಮಾಡಬೇಕು, ಮಣ್ಣು ಟೆಸ್ಟ್ ಮಾಡಬೇಕು ಅಂದರೆ ಬಂದು ಫಸ್ಟ್ ನಾವು ಉಳುಮೆ ಮಾಡೋಕ್ಕಿಂತ ಮುಂಚೆನೆ ಅದಕ್ಕೆ ಇರ್ತಕ್ಕಂಥ ಸೈಂಟಿಸ್ಟು ಸಣ್ಣಗೌಡ್ರು ಸರ್ ಇದ್ದಾರೆ, ಅವ್ರು ಬಂದು ನೀವು ಮಣ್ಣು ಪರೀಕ್ಷೆ ಮಾಡಿಸ್ರಿ, ಸಡನ್ಲಿ ಯಾವ ಗೊಬ್ಬರ ಹಾಕ್ಬೇಕು, ಸುಮ್ಮನೆ ಎಲ್ಲರೂ ಡಿ ಎ ಪಿ ಹಾಕೋದು, ಈ ಡಿ ಎ ಪಿಲಿ ಭಾಳ ಶಕ್ತಿ ಇದೆ, ಅದು 4 ಯಾರೋ ಹೇಳಿದ್ರೆ ಅಂತ ಹಾಕ್ಬಿಡೋದು, ಪೊಟಾಷ್ ಹಾಕಿದ್ರು ಭಾಳ ಚೆನ್ನಾಗುತ್ತಂತೆ ಹಾಕೋದು, ಅದೆಲ್ಲ ಅಲ್ಲ. ನಿಮ್ಮ ಮಣ್ಣಲ್ಲಿ ಯಾವ ಗುಣ ಇದೆ, ಯಾವ ಗುಣ ಇಲ್ಲ, ಯಾವ ಶಕ್ತಿ ಇದೆ ಇಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ರಿ, ಸರ್ಟಿಫೈಡ್ ಮಾಡಿಸ್ರಿ. ನಾವು ಫ್ರೀಯಾಗಿ ಕೂಡ ಈ ಇಲಾಖೆಯವರು ಮಾಡಿಕೊಟ್ಟಿದ್ದಾರೆ ಸರ್ 2-3 ಸಲ, ಅದೆಲ್ಲ ನಮ್ಮ ರೈತರು ಮಾಡಿಸ್ಕೊಂಡಿದ್ದಾರೆ ಸರ್, ರಾಮೇಶ್ವರದಲ್ಲಿ ಬಹಳ ಜನ ಸದುಪಯೋಗನ ಇದು ಮಾಡಿಕೊಟ್ಟಿದ್ದಾರೆ ಸರ್. ಆಮೇಲೆ ಬೆಳೆಗಳಿಗೆ ಏನಾದರೂ ರೋಗ ಬಂದರೆ ಪ್ರತಿಯೊಂದು ಬೆಳೆಗೂ ಒಬ್ಬೊಬ್ಬರು ಸೈಂಟಿಸ್ಟ್ ಇದ್ದಾರೆ ಸರ್. ಈರುಳ್ಳಿಗಾದರೆ ಬಸಂಗೌಡ್ರು ಸರ್, ತೋಟಕ್ಕೂ ಕೂಡ ಬಸಂಗೌಡ್ರು ಸರ್. ಆಮೇಲೆ ದೇವರಾಜ್ ಸರ್ ಇದ್ದಾರೆ, ಮೀನು ಸಾಕಾಣಿಕೆ ಬಗ್ಗೆ ಅವರು ಸಹಿತ ಹೇಳ್ಕೊಟ್ಟಿದ್ದಾರೆ ಸರ್. ಆಮೇಲೆ ಪ್ರತಿಯೊಬ್ಬರು ಸರ್ ಪಶು ವೈದ್ಯಾಧಿಕಾರಿಗಳು, ಅವರು ಕೂಡ ನಮಗೆ ಪಶು ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ ಸರ್. ಮಲ್ಲಿಕಾರ್ಜುನ್ ಸರ್ ಕಡಲೆಗೆ ಅದಕ್ಕೆಲ್ಲ ಫಂಕ್ಷನ್ ಮಾಡಿ ಅದು ಆ ಹುಳುಗಳನ್ನ ಹಿಡಿಯೋಕ್ಕಾದ್ರೆ ಅದಕ್ಕೆ ಏನು ಮಾಡಬೇಕು ಏನು ಅಂತ ಅದೆಲ್ಲ ನಮಗೆ ಕೊಟ್ಟಿದ್ರು ಸರ್ ಕಿಟ್ಟು. ಅದೆಲ್ಲ ಬಂದು ಅವರೇ ಹಾಕ್ಸಿ ತೋರಿಸರ್ ಸರ್ ನಮಗೆ, ಈ ಥರ ಹಾಕ್ಬೇಕು ಹುಳುಗಳು ಬಂದು ಅದರಲ್ಲಿ ಬೀಳ್ತಾವೆ ಅಂತ ಹೇಳಿಬಿಟ್ಟು ಅದೆಲ್ಲ ಹಾಕಿದ್ವಿ ಸರ್. ಅವರು ಒಟ್ಟು ಸಪೋರ್ಟಾಗಿ ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ, ನಾವು ಈ ಥರ ಮಾತಾಡಲಿಕ್ಕೂ ಕಾರಣ ಇಷ್ಟು ವಿಷಯ ಗೊತ್ತಿದ್ರೆ ಏನೆಲ್ಲ ಮಾತಾಡೋಕ್ಕೆ ಸಾಧ್ಯ, ಸುಮ್ಮನೆ ಮಾತಾಡೋಕ್ಕಾಗಲ್ಲ, ಇದು ಗೊತ್ತಿರೋ ಕಾರಣನೇ ಕೆ ವಿ ಕೆ ಅಂತಲೂ ಕೂಡ ಹೇಳ್ಬೋದು ಸರ್. ಈ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆ ಇವೆಲ್ಲ ನಿಮಗೆ ಸಾಕಷ್ಟು ಈ ಕೃಷಿಗೆ ಸಂಬಂಧಪಟ್ಟ ಜ್ಞಾನನ ತುಂಬಿದಾವೆ, ಇದರಿಂದ ಸಾಕಷ್ಟು ತರಬೇತಿಗಳಾಗಿರ್ಬೋದು, ಒಂದು ಮಾಹಿತಿನ ಸಾಕಷ್ಟು ಪಡ್ಕೊಂಡು ನಿಮ್ಮ ಕೃಷಿ ಬದುಕಲ್ಲಿ ಅಳವಡಿಸ್ಕೊಂಡ್ರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆಯಾ ನಿಮ್ಮ ಕೃಷಿ ಬದುಕಿಗೆ? ಖಂಡಿತವಾಗ್ಲೂ ಆಗ್ತಾ ಇದೆ ಸರ್, ಖಂಡಿತವಾಗ್ಲೂ ಆಗುತ್ತೆ. ಈಗ ಇದರಿಂದ ಹೆಲ್ಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಖಂಡಿತವಾಗ್ಲೂ ಉಪಯೋಗ ಇದೆ ಸರ್. ಯಾವ ರೀತಿ ಮಾಡಬೇಕು, ಯಾವ ರೀತಿ ಬಿಡಬೇಕು ಅಂತ ನಾವು ಆಲ್ಮೋಸ್ಟ್ ಕೇಳ್ರಿ ಸರ್, ಬೇಕಾದ್ರೆ ಕೇಳ್ಬೋದು. ನಾವು ಏನಾದರೂ ಒಂದು ರೋಗ ಬಂದರೆ ಸರ್ಗಳಿ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ ಸರ್. ಯಾವ ಒಂದು ಮೀಟಿಂಗಲ್ಲಿ ಇದ್ದರೂ ಕೂಡ ಮಿಸ್ ಕಾಲ್ ಆದ್ರೂ ಯಾಕ್ರಿ ಪಾರ್ವತಮ್ಮರೇ ಫೋನ್ ಮಾಡಿದ್ರಿ ಅಂತ ರಿಪೀಟ್ ಫೋನ್ ಮಾಡಿ ಹೇಳ್ತಾರೆ ಸರ್. ಇಂಥದ್ದು ಸರ್ ಹಿಂಗೆ ಈರುಳ್ಳಿಗೆ ಹಿಂಗೆ ಔಷಧಿ ಹೊಡಿಬೇಕು, ಇಷ್ಟು ದಿವಸ ಆಗಿದೆ ಸರ್, ಈ ಥರ ಕಾಣಿಸ್ತಾ ಇದೆ, ಮೇಲೆ ಏನಾದರೂ ಕೆಂಪು ಟೈಪ್ ಆದರೆ ಏನು ಮಾಡ್ಬೇಕು ಸರ್ ಹಿಂಗೆ ಅಂತ ಹೇಳಿದ್ರೆ, ಶೀತ ಇದೆಯಾ, ಜಾಸ್ತಿ ನೀರು ಇದೆಯಾ ಅಂತ ಕೇಳ್ತಾರೆ ಸರ್. ಹ್ಞೂ ಅಥವಾ ಇಲ್ಲ ಅಂದರೆ ಅದಕ್ಕೆ ಸಜೆಷನ್ ಅವ್ರು ಕೊಡ್ತಾರೆ ಸರ್. ಜಮೀನು ಸ್ವಲ್ಪ ಇರೋಂಥ ರೈತ ಮಹಿಳೆಯರು, ನಮ್ಮ ಸ್ವಲ್ಪ ಜಮೀನು ಐತಪ್ಪ 1 2 ಎಕರೆ ಅಂತವ್ರೂ ಒಂದು ಯಶಸ್ವಿ ಕೃಷಿ ಮಾಡ್ಬೋದು ಅಂತೀರಾ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಅದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ನಾವು ಅಧ್ಯಯನ ಪ್ರವಾಸ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಸರ್, ಇದೇ ಕೆ ವಿ ಕೆ ಅವರೇ ಕಾಡಜ್ಜಿಯಿಂದ ಸರ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಇದ್ರದ್ದು ಸರ್ ಸುರೇಶ್ ಅಂತ ಹೇಳಿಬಿಟ್ಟು ಕಾರ್ಯಕುರ ಅಂತ ಗ್ರಾಮ, ಆ ಕಾರ್ಯಕುರ ಗ್ರಾಮದಲ್ಲಿ 1.5 ಮಾತ್ರ ಜಮೀನು ಸರ್ ಅವ್ರದ್ದು. ಅದರಲ್ಲಿ ಸುಮಾರು 85 ಥರದ್ದು ಫ್ರೂಟು ಹಣ್ಣಿನ ಥರದ್ದು ಸರ್ ಬೆಳೆಗಳು ಸರ್, ಒಟ್ಟು ಅಡಿಕೆ ತೆಂಗು ಮಾವು ಹಲಸು ಏಲಕ್ಕಿ ಚಕ್ಕೆ ಆಮೇಲೆ ಪ್ರತಿ ಒಂದು ಸರ್ ಅದು ಒಟ್ಟು 89 ಅಂತ ಬರೆದಿದ್ದಾರೆ ಸರ್. ಅದೆಲ್ಲದನ್ನು ಅದು ಅಷ್ಟರೊಳಗಡೆ ಮಾಡಿದ್ದಾರೆ ಸರ್ ಅವರು ಮಿಶ್ರವಾಗಿ. ಆಮೇಲೆ ಅಷ್ಟರಲ್ಲಿ ಕೋಳಿ ಫಾರಂ ಸರ್, ಮೇಲೆ ಕೋಳಿ ಫಾರಂ ಸರ್, ಕೆಳಗಡೆ ಮೀನು ಸಾಕಾಣಿಕೆ ಸರ್. ಕೋಳಿ ವೇಸ್ಟೇಜ್ ಎಲ್ಲ ಕೆಳಗಡೆ ಬರ್ಬೇಕು ಸರ್, ಅಂದರೆ ಜಾಗ ವೇಸ್ಟ್ ಆಗಲ್ಲ. ಸ್ವಲ್ಪ ಜಾಗದಲ್ಲೇ ಮೇಲ್ಗಡೆ ಕೋಳಿದು ಅದಕ್ಕೆ ಆಹಾರ ಹಾಕಿದ್ದೆಲ್ಲ ತಿಂತಾವೆ ಸರ್, ಅದ್ರ ಕೆಳಗಡೆ ಮೀನಿನ ಸರ್ ಆ ಮೀನು ಮತ್ತು ಕೃಷಿ ಹೊಂಡ ಟೈಪ್ ಮಾಡಿದ್ದಾರೆ ಸರ್, ಅದರಲ್ಲಿ ಮೀನು ಬಿಟ್ಟಿದ್ದಾರೆ ಸರ್. ತೋಟಕ್ಕೆ ಕೃಷಿ ಹೊಂಡನೂ ಆಯಿತು, ಮತ್ತು ಮೀನು ಸಾಕಣೆನೂ ಆಯಿತು, ಮೇಲೆ ಕೋಳಿ ತಿಂದದ್ದು ವೇಸ್ಟೇದು ಮೀನಿಗೆ ಆಹಾರನೂ ಕೂಡ ಆಯಿತು ಸರ್. ಆ ಥರ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್, ನೋಡೋ ಅಂಥವ್ರು ಕೂಡ ನೋಡ್ಬೋದು, ತುಂಬ ಖುಷಿ ಆಯ್ತು ಸರ್ ಅದನ್ನು ನೋಡ್ಬಂದು. ಆ ರೀತಿ ಕೂಡ ಮಾಡ್ಕೋಬೋದು ಸರ್. ಈ ಥರ ನಾವು ಕೃಷಿಯಲ್ಲಿ ಈ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡಾಗ ನಾವು 1 ಯಶಸ್ವಿ ಕೃಷಿ ಮಾಡ್ಬೋದು ಅಂತೀರ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ನಾವು ಒಂದು ಕುರಿ ಕಟ್ಟಿಗೆಬೇಕಂದ್ರು ಜಾಗ ಇಲ್ಲ ಮನೆಯಲ್ಲಿ ಅದು ಇದು ಅಂತ ಹೇಳ್ತೀವಿ ಸರ್. ಖಂಡಿತ ಅಲ್ಲಿ ನೋಡಿದರೆ ಈಗ ಹಿಂದೆಲ್ಲ ಅಟ್ಲು ಅಂತ ಹೇಳ್ತಿದ್ರು ಸರ್, ಆ ಥರ ಎಲ್ಲ ಅಟ್ಲು ಟೈಪ್ ಕಟ್ಟಿ ಮೇಲೆ ಹುಲ್ಲಿನ ಬಣವೆ ಹಾಕಿದ್ದಾರೆ ಸರ್ ಒಂದು 4-5 ಹೈಟಿಗೆ. ಆದ್ರೆ ಕೆಳಗಡೆ ಕುರಿಗಳನ್ನ ಕಟ್ಟಿದ್ದಾರೆ ಸರ್ ಬಣವೆ ಕೆಳಗಡೆ, ಅಂದ್ರೆ ಸೇವ್ ಸರ್ ಜಾಗ ಜಾಸ್ತಿ ಇರಲ್ಲಲ್ಲ, ಸ್ವಲ್ಪ ಜಾಗದಲ್ಲೇ ಮೇಲ್ ಬಣವೆ ಕೆಳಗಡೆ ಕುರಿ ಕಟ್ಟಿದ್ದಾರೆ ಸರ್. ಅಷ್ಟು ನೀಟಾಗಿ ಬಹಳ ಸಂಕ್ಷಿಪ್ತವಾಗಿ ನೋಡ್ಬೋದು ಸರ್ ಅಲ್ಲಿ ಹೋದ್ರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ನೀವೆಲ್ಲ ಮಹಿಳೆಯರು ಸೇರಿ ಒಂದು ಗುಂಪು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರಿ, ಆ ಮಹಿಳೆಯರೆಲ್ಲ ಗುಂಪು ಮಾಡ್ಕೊಂಡ್ರಿಂದ ಏನೇನು ಅನುಕೂಲ ಆಗ್ತಾ ಇದೆ, ಏನೇನು ಒಂದು ಕಾರ್ಯಕ್ರಮಗಳು, ಏನೇನು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿರ್ತಾರ, ಅದರಿಂದ ಏನಾದರೂ ಅನುಕೂಲ ಆಗ್ತಾ ಇದೆ? ಕೃಷಿ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಆಮೇಲೆ ಅದ್ರ ಬದಲೇ ನಾವು ಮನೆಯಲ್ಲೇ ಇದ್ರೆ ಉಳಿತಾಯ ಮಾಡಕ್ ಆಗ್ತಾ ಇರಲಿಲ್ಲ ಸರ್. ನಾವು ಮತ್ತೆ ನಮ್ಮದೇ ಆಗಿರ್ತಕ್ಕಂಥ 100 ರೂಪಾಯಿ ಹಣ 10 ಆಯಿತು ಈಗ ಸಂಘ ಮಾಡಿ ಕೃಷಿ ಲಕ್ಷ್ಮಿ ಅಂತೇಳಿ, ಆ ಸಂಘದಲ್ಲಿ ಉಳಿತಾಯ ಮಾಡಿದ್ವಿ ಸರ್. ನಮ್ಮದು ಉಳಿತಾಯ 11,700 ರೂಪಾಯಿ ಆಗೈತೆ ಸರ್. ನಮಗೆ ಬಂದಿರೋ ಅಮೌಂಟು 25,635 ರೂಪಾಯಿ ಬಂದೈತೆ ಸರ್. ಅಂದರೆ ಲಾಭನೇ ಅದು. ಈಗ ಫೈನಾನ್ಸಿಯರಿಗೆ ಬಡ್ಡಿ ಕಟ್ಟದ, ನಮ್ಮ ಉಳಿತಾಯವನ್ನು 100 ರೂಪಾಯಿ ಹಾಕ್ಕೊಂಡು ನಾವೇ ಬಡ್ಡಿ ತಗೊಂಡು ನಮ್ಮ ಸಂಘಕ್ಕೆ ಬಡ್ಡಿ ಕಟ್ಟಿದರೆ ಲಾಸು ಇಲ್ಲ ಎಂಥದ್ದು ಇಲ್ಲಲ್ಲ ಸರ್, ನಾವೇ ಲಾಭ ಮಾಡ್ಕೋಬೋದು ಅದನ್ನು. ಆ ರೀತಿಯಾಗಿ 13,000 ಮೇಲೆ ಒಬ್ಬೊಬ್ಬರಿಗೆ ಲಾಭ ನಮ್ಮ ನಾವೇ ಈಗ ಬಡ್ಡಿ ಕಟ್ಟಿದ್ರು ಬೇರೆಯವ್ರಿಗೆ ಮಧ್ಯವರ್ತಿಗಳಿಗೆ ಕಟ್ಟಿದ್ವಿ ಅನ್ನೋ ಒಂದು ಬೇಜಾರ ಇಲ್ಲ ಸರ್. ತಿಂತಾರೆ ನಾವು ಸದಸ್ಯರೇ ತಿಂದ್ವಿ ಅನ್ನೋ ಒಂದು ಖುಷಿ ಕೂಡ ಐತಿ ಸರ್. ಮೊನ್ನೆ ತಗೊಂಡ್ವಿ, ಇದು ಕೂಡ ಲಾಭನೇ ಸರ್ ನಮಗೆ ಸಂಘ ಮಾಡ್ಕೊಂಡ್ರೆ ಇರೋದ್ರಿಂದ. ಆಮೇಲೆ 2018 ಕೃಷಿ ಮೇಳ ಆಯ್ತಲ್ಲ ಸರ್ ಶಿವಮೊಗ್ಗದಲ್ಲಿ, ಸ್ಟಾಲ್ ಹಾಕಿದ್ವಿ ಸರ್ ನಾವು ಸಂಘದಿಂದನೇ. ಅದರಲ್ಲೂ ಕೂಡ 5 ದಿವಸ ವ್ಯಾಪಾರ ಮಾಡಿದ್ವಿ ಸರ್, 1,00,000 ಚಿಲ್ಲರೆ ವ್ಯಾಪಾರ ಮಾಡಿದ್ವಿ ಸರ್. ಎಲ್ಲರಿಗೂ ಖರ್ಚೆಲ್ಲ ತೆಗೆದು 4,000 ಬಂತು ಸರ್. 15 ಮಾಡಿದ್ವಿ ಸರ್ ಸಂಘದಿಂದನೇ. ಏನು ಸ್ಟಾಲ್ ಹಾಕಿದ್ರಿ, ಏನೇನು ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ ಅಂದ್ರೆ ಊಟದ ಸರ್, ಊಟದ ಸ್ಟಾಲೇ ಹಾಕಿದ್ವಿ ಸರ್ ನಾವು. ಪ್ರತಿಯೊಂದು ಸರ್, ಬೆಳಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಮಜ್ಜಿಗೆ ಟೀ ಪ್ರತಿಯೊಂದು ಕೂಡ ನಾವು ನಮ್ಮ ಸಂಘದ ಹೆಣ್ಮಕ್ಳೇ ರೆಡಿ ಮಾಡ್ತಿದ್ವಿ ಸರ್. ಆಮೇಲೆ ನಮ್ಮ ತಮ್ಮ ಒಬ್ಬರು ಸರ್ ಶಿವಕುಮಾರ್ ಅಂತ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾನೆ ಈ ವಾಹಿನಿ ಮೂಲಕ. ಮತ್ತು ನಮ್ಮ ಯಜಮಾನರು ಕೂಡ ಬಂದಿದ್ರು ಸರ್, ನಮ್ಮ ಹೆಣ್ಮಕ್ಳು ಯಜಮಾನರು ಎಲ್ಲರೂ ಸರ್. ನಾವು ಅಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಕಾರಣ ನಮ್ಮ ಊರಾಗ ನಮ್ಮ ಹೆಣ್ಮಕ್ಳು ಯಜಮಾನರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್. ಬೇಡ ನೀವು ಮನೆಯಲ್ಲಿರ್ರಿ, ನೀವು ದುಡ್ದುದ್ದೇ ತಿನ್ಬೇಕಾಗಿಲ್ಲ ಅಂಥದ್ದು ಏನೂ ಅನ್ನಲಿಲ್ಲ ಸರ್. ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅನ್ಕೊಂಡಿದ್ದಾರೆ, ಮಾಡಲಿ ಬಿಡು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ ನಮಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಹೆಣ್ಮಕ್ಳಿಗೆ ಹೆಸರು ಕೂಡ ಆಯಿತು ಸರ್, ಒಟ್ಟು ಚೆನ್ನಾಗೇ ಮಾಡಿದ್ವಿ ಸರ್ ಅಲ್ಲಿ. ಆಮೇಲೆ ಅದೇ ರೀತಿ ಮೊನ್ನೆ ಹೋದ ವರ್ಷ ಆಗಿದ್ದ ರಾಜ್ಯ ಮಟ್ಟದ ಕೃಷಿ ಮೇಳದಲ್ಲೂ ಕೂಡ ಸ್ಟಾಲ್ ಹಾಕಿದ್ವಿ ಸರ್ ಸಂಘದಿಂದ. ಅದಕ್ಕೆ ದ್ವಿತೀಯ ಸ್ಥಾನ ಪ್ರಶಸ್ತಿನೂ ಕೂಡ ಬಂತು ಸರ್ ನಮ್ಮ ಸ್ಟಾಲಿಗೆ, ನಮ್ಮ ಸಂಘಕ್ಕೆ ಸರ್. ಅದು ಕೂಡ ಖುಷಿ ಇದೆ ಸರ್. ಅಲ್ಲಿ ಬರೀ ಮಿರ್ಚಿ ಮಂಡಕ್ಕಿ ಸ್ನ್ಯಾಕ್ಸ್ ಸರ್, ಸಂಜೆ ತಿನ್ನೋ ಐಟಮ್ ಮಜ್ಜಿಗೆ ಈ ಥರದ್ದು ಮಾಡಿದ್ವಿ ಸರ್. ಅಲ್ಲಿ ಊಟ ಮಧ್ಯಾಹ್ನ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ದಾಸೋಗ ಇರೋದ್ರಿಂದ ಸ್ನ್ಯಾಕ್ಸ್ ಅಷ್ಟೇ ಮಾಡ್ಕೊಂಡಿದ್ವಿ ಸರ್ ನಾವು, ಊಟ ಖರ್ಚಾಗಲ್ಲ ಅಂತ ಹೇಳಿಬಿಟ್ಟು. ಅದು ಭಾಳ ಚೆನ್ನಾಗಿ ದುಡಿಮೆ ಆಯಿತು ಸರ್ ನಮಗೆ. ಆಮೇಲೆ ಅದೇ ಥರ ಬಕಾಹೋದ ಬಗ್ಗೆ ನಮ್ಮ ಡಾಕ್ಟರ್ ಸುಪ್ರಿಯಾ ಮೇಡಮ್ KVK ಅವರು ಈಗ ಒಂದು 8 ದಿವಸದಿಂದ ಮಾತ್ರ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಬಾಳೆಕಾಯಿಯಿಂದ ಪೌಡ್ರ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಆ ಥರ ರೆಡಿ ಮಾಡಿದ ಪೌಡ್ರಲ್ಲಿ ಚಕ್ಲಿ ಮಾಡಿದ್ವಿ ಸರ್. ಆ ಒಂದು ಚಕ್ಲಿ ತೊಗೊಂಬಂದು ಇವತ್ತು ಅದೇ DC ವೇದಿಕೆ ಮುಂದೆನೇ ಎಲ್ರಿಗೂ ಕೊಟ್ಟು ಟೇಸ್ಟ್ ನೋಡಲಿಕ್ಕೆ ನಿನ್ನೆ ರಾತ್ರಿ ನಮ್ಮ ಸಂಘದವ್ರು ಮಾಡ್ಕೊಂಬಂದಿದ್ವಿ ಸರ್, ಕೊಟ್ವಿ ಸರ್. ಮಾರ್ಕೆಟಿಂಗ್ ಏನಾದರೂ ನಮಗೆ ವ್ಯವಸ್ಥೆ ಮಾಡಾರಿದ್ರು ಸರ್, ನಾವು ಆ ಥರ ಬೇಕ್ರಿ ಕೂಡ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ಮಾರ್ಕೆಟ್ ಪ್ರಾಬ್ಲಮಿಂದ ನಮ್ಮ ಮಹಿಳೆಯರು ಏನೇ ರೆಡಿ ಮಾಡೋಕ್ಕೂ ಕೂಡ ಹೆದರ್ತಾ ಇದ್ದಾರೆ ಸರ್. ರೊಟ್ಟಿ ಮಾಡಬೇಕು ಅಂತ ಮಿಷಿನ್ ಖರೀದಿ ಮಾಡೋಕ್ಕೆ ಇದು ಮಾಡಿದ್ದೀವಿ ಸರ್. ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡ್ತಾ ಇದೀವಿ ಅಷ್ಟೇ ಸರ್. ಆಕ್ಟಿವಿಟಿ ಇದ್ದಾರೆ ಸರ್ ಎಲ್ಲರೂ, ನಾವು ಆರ್ಥಿಕತೆಯಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಆಶಾವಾದಿಗಳು ಸರ್ ನಮ್ಮ ಸಂಘದಲ್ಲಿ ಎಲ್ಲರೂ ಕೂಡ. ಒಟ್ಟಾರೆಯಾಗಿ ಬರೀ ಹಣ ಉಳಿತಾಯ ಮಾಡೋದಲ್ಲದೆ ಈ ಥರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಅವನ್ನು ಮಾರಾಟ ಮಾಡೋದು, ಇದರಲ್ಲೆಲ್ಲ ಎಲ್ಲ ಮಹಿಳೆಯರದನ್ನು ಸಹಕಾರ ಬೇಕಾಗುತ್ತೆ. ಕೆಲವರು ಹೊಂದ್ಕೊಂಡು ಹೋಗೋಂಥದ್ದು ಇದೆ, ಎಲ್ಲರೂ ಸಹಕಾರ ಚೆನ್ನಾಗಿದೆಯಾ ನಿಮ್ಮ ಮಹಿಳೆಯರ? ಹ್ಞೂ ಸರ್, ಮಹಿಳೆಯರದು ಸಹಕಾರ ಚೆನ್ನಾಗಿದೆ ಸರ್. ಆಮೇಲೆ ಬರಲಿಲ್ಲ ಅಂದ್ರೂ ಒಟ್ಟು ನಾವು ಏನೋ ಒಪ್ಪಿಸ್ಕೊಂಡು ಬಿಡ್ತೀವಿ ಸರ್. ಆಮೇಲೆ ಇದು ಆರ್ಥಿಕತೆ ಅಷ್ಟೇ ಅಲ್ಲದೆ ಹೋದರೂ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಸರ್ ನಾವು ಭಾಳನೇ ಬದಲಾವಣೆ ಆಗಿದ್ದೀವಿ ಸರ್. ಆಮೇಲೆ ತಾರಸಿ ತೋಟ ಅಂತೇಳ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ, ಮನೆ ಇತ್ತಲಲ್ಲೇ ಕೈ ತೋಟಗಳು ಮಾಡ್ಕೊಳ್ಳೋದಕ್ಕೆ ಜಾಗ ಇರಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತೆ, ಆರ್ಸಿಸಿ ಸ್ವಲ್ಪ ಇರುತ್ತೆ, ಅದ್ರ ಮೇಲೇ ಪಾಟ್ ಹಾಕಿ ಅದ್ರ ಮೇಲೆಲ್ಲ ಮಣ್ಣಾಕಿ ತರಕಾರಿ ಬೆಳ್ಕೊಳ್ಳೋದು, ಒಡಕ್ ಬಕೆಟ್ಗಳು ಇರುತ್ತೆ ಸರ್ ಅದ್ರಲ್ಲಿ ಮಣ್ಣಾಕಿ ಗಿಡಗಳು ಹಾಕೊಂಡು ತರಕಾರಿಗಳು ಬೆಳ್ಕೊಳೋದು ಆಲ್ರೆಡಿ ನಮ್ಮ ಊರಲ್ಲಿ ಭಾಳ ಜನ ಮಾಡಿದ್ದಾರೆ ಸರ್. ನಾವು ಕೂಡ ಒಂದು ಮುಳುಗಾಯಿ 2 ಗಿಡ ಹಚ್ಚಿದ್ರು ಸರ್, ಮಿನಿಮಮ್ 8-10 kg ಮುಳುಗಾಯಿ ಬಿಟ್ಟಿದೆ ಸರ್. ಅದು ಅಂದರೆ ಅದು ಹಸಿರು ಮುಳುಗಾಯಿ ಸರ್, ವರ್ಷವಿಡೀ ಇರುತ್ತೆ ಸರ್, ಅದು 2 ವರ್ಷದ ತನಕನೂ ಗಿಡ ಇರುತ್ತೆ, ಬಿಡ್ತಾನೆ ಇರುತ್ತೆ. ಎಲ್ಲರೂ ಸಹಿತ ಹಂಗೆ ವೇಸ್ಟ್ ಬಕೆಟ್ಗಳು ಹಾಕ್ತಾರಲ್ಲ, ಅದ್ರ ಬದಲು ಅದರಲ್ಲಿ ಮಣ್ಣು ಸ್ವಲ್ಪ ಎರೆಹುಳು ಗೊಬ್ಬರ ಹಾಕಿ ಒಂದು ಸಸಿಗಳನ್ನ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬಿಡುತ್ತೆ, ಕೆಮಿಕಲ್ಲು ಕೂಡ ಇರಲ್ಲ. ಆಮೇಲೆ ಆರೋಗ್ಯವಾಗಿ ಕೂಡ ನಾವು ತರಕಾರಿಯನ್ನು ಊಟ ಮಾಡ್ಬೋದು, ನಮ್ಮ ಟೈಮಿಗೆ ಕೂಡ ಸಿಗುತ್ತಲ್ಲ. ಸ್ವಲ್ಪ ಒಂದು 5-6 ವೇಸ್ಟ್ ಬಕೆಟ್ಗಳು ಇಟ್ಕೊಂಡು ಎಲ್ಲದರಲ್ಲಿ 2-2 ಸಸಿ ಹಾಕ್ಕೋಬೋದು. ಆಮೇಲೆ ಸೊಪ್ಪನ್ನು ಕೂಡ ಅದರಲ್ಲೇ ಚೆಲ್ಕೋಬೋದು ಸರ್. ಪ್ರತಿಯೊಂದು ಈ ಥರ ಮನೆ ಮುಂದೆ ಕೈ ತೋಟ ಮಾಡೋದ್ರಿಂದ ಒಳ್ಳೆ ತಾಜಾ ತರಕಾರಿ ತಗೋಬೋದು, ಮತ್ತು ಸಾವಯವದಲ್ಲೇ ಬೆಳೆಯಬಹುದು, ಮತ್ತು ನೋಡ್ಲಿಕ್ಕೂ ಮನೆ ಹತ್ರ ಒಂದು ಏನೋ ಮನಸ್ಸಿಗೊಂಥರ ಶಾಂತಿ ನೆಮ್ಮದಿ ಇರುತ್ತೆ ಅಂತೀರ? ಖಂಡಿತ ಇರುತ್ತೆ ಸರ್. ಅದೇ ರೀತಿ ಎಲ್ಲ ಹೆಣ್ಮಕ್ಳು ಮಾಡ್ಕೊಳ್ಳಿ ಅನ್ನೋದು ನನ್ನ ಆಸೆ ಸರ್. ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಸ್ವಲ್ಪ ಜಾಗ ಇರುತ್ತೆ, ಕೆಲವ್ರು ಭಾಳ ಜಾಗ ಇದ್ರೂ ಏ ಅದನ್ನ ಯಾರು ಮಾಡೋದು ಅಂದ್ಕೊಳ್ತಾರೆ, ಆಗ ಆಗಬಾರ್ದು. ನಾವು ಖಂಡಿತವಾಗ್ಲೂ ಸ್ವಲ್ಪ ಜಾಗ ಇದ್ರೂ ಜಾಗ ಇಲ್ಲದೆ ಇದ್ರೂ ಬಕೆಟ್ಗಳಲ್ಲಿ ಬೆಳೆದಂಥ ನಿದರ್ಶನಗಳು ಇದ್ದಾವೆ, ಭಾಳ ಚೆನ್ನಾಗಿ ಬಿಟ್ಟಿದೆ ಸರ್ ನಮ್ಮ ಮುಳುಗಾಯಿ ಅದೆಲ್ಲನ. ಆ ಸೊಪ್ಪು ಕೂಡ ಅದರಲ್ಲೇ ಬೆಳ್ಕೊಳ್ತೀವಿ ಸರ್ ನಾವು, ಚೆನ್ನಾಗಿ ಬಿಟ್ಟಿದೆ ಸರ್. ಜಮೀನಲ್ಲೆಲ್ಲ ಅಲ್ಪಾವಧಿ ಈರುಳ್ಳಿ ಈ ಥರ ಮೆಕ್ಕೆಜೋಳ ಇಂಥ ಬೆಳೆಗಳೇ ಬೆಳೀತೀರಾ? ಯಾಕೆ ಈ ತೋಟಗಾರಿಕೆ ಬೆಳೆಗಳು ಅಡಿಕೆ ತೆಂಗು ಮಾವು ಸಪೋಟ ದಾಳಿಂಬೆ ಈ ಥರ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಖಂಡಿತವಾಗ್ಲೂ ಆಸೆ ಇದೆ ಸರ್. ಅಂದರೆ ಬೋರ್ವೆಲ್ ವ್ಯವಸ್ಥೆ ಇಲ್ಲ ನಮಗೆ. ಆಮೇಲೆ ಎರೆ ಭೂಮಿಯಲ್ಲಿ ಸುಮಾರು 1,000 ಎಕರೆ ಜಮೀನು ಸರ್ ಅದು ನಮ್ಮ ಬೌಂಡ್ರಿಯಲ್ಲಿ. ಆ ಸರ್ವೆ ನಂಬರಲ್ಲಿ ಯಾರ್ದು ಕೂಡ ಬೋರ್ ಇಲ್ಲ ಸರ್. ಅಂದರೆ ಆ ಏರಿಯಾದಲ್ಲಿ ನೀರೇ ಬೀಳಲ್ಲ ಅನ್ನೋ ಒಂದು ನಂಬಿಕೆ ಸರ್, ಯಾರು ಕೂಡ ಒಡಿಸಿಲ್ಲ. ಹಂಗಾಗಿ ನಾವು ಕೂಡ ಆಮೇಲೆ ನೀರು ಆಸಿ ಆಸಿ ಹೊಲಗಳು ಬಿಳಿಜೋಳ ಬೆಳಿಲಿಕ್ಕೆ ಲಾಯಕ್ ಇಲ್ದಂಗೆ ಆಗ್ತವೆ ಅಂತ ಸರ್. ಅಂದರೆ ಈ ಎರೆ ಭೂಮಿಗೆ ನೀರು ಹಾಸ್ತಾ ತರಕಾರಿ ಬೆಳೆದ್ಬಿಟ್ರೆ ಸರ್ ಉಪ್ಪು ಭೂಮಿ ಆಗ್ಬಿಡುತ್ತೆ ಸರ್. ಹೆಚ್ಚಾಗಿ ನೀರು ಹಾಸಿದ್ರೆ ಬಿಳಿಜೋಳ ಬೆಳಿಲಿಕ್ಕೆ ಅದು ಬರಲ್ಲ ಸರ್ ಆಮೇಲೆ. ಹಂಗಾಗಿ ಹೆಚ್ಚಾಗಿ ಎರೆ ಭೂಮಿಗಳಿಗೆ ನೀರು ಹಾಸ್ಲಿಕ್ಕೆ ಇಷ್ಟಪಡಲ್ಲ ಸರ್. ಈಗ ಮಳೆ ಬಂದರೆ ಮಳೆಗಾಲದಲ್ಲಿ ಬೆಳೆ ಸರ್, ಆಮೇಲೆ ಇಬ್ಬನಿ ಬೆಳಿಗ್ಗೆ ನಾವು ಎರಡು ಬೆಳೆ ಬೆಳ್ಕೊಳ್ತೀವಲ್ಲ ಸರ್, ಕಡಲೆ ಗೋಧಿ ಬಿಳಿಜೋಳ ಆಲ್ರೆಡಿ ಬೆಳಿತೀವಿ ಸರ್ ನಾವು, ಹಂಗಾಗಿ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಎಲ್ಲರೂ ಬರೀ ಅಡಿಕೆ ಅಡಿಕೆ ಅಡಿಕೆ ಅಂತ ಆರ್ಥಿಕವಾಗಿ ಮುಂದರಿಲಿಕ್ಕೆ ಮಾತ್ರ ಅಡಿಕೆಯನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲಿ ಇದು ಒಂದು ದಿನ ಕೊನೆಗೆ ಅಡಿಕೆ ಊಟಕ್ಕೆ ಬರಲ್ಲ. ಏನು ತಂಬಾಕೋಗಿ ಹಾಕೊಳಕ್ಕೆ ಬರ್ಬೋದು, ಬಣ್ಣಕ್ಕೆ ಹೋಗ್ಬೋದು, ಗ್ಲಾಸ್ ತಯಾರಿಸ್ಬೋದು, ಅದೆಲ್ಲ ಸೆಕೆಂಡರಿ. ಫಸ್ಟ್ ಆಫ್ ಆಲ್ ಹೊಟ್ಟೆಗೆ ಊಟ ಅದು ಬಹಳ ಮುಖ್ಯ. ಇರೋ ಒಂದು ನಮ್ಮ ಭಾರತ ದೇಶದಾಗೆ ಅಂತಲೇ ಹೇಳ್ಬೋದು, ನನಗೆ ಅಂಕಿಅಂಶ ಗೊತ್ತಿಲ್ಲ, ಕರ್ನಾಟಕದಲ್ಲೇ ಇರ್ಬೋದು, 3/4% ಅಡಿಕೆ ಅಡಿಕೆ ಅಂತಲೇ ಇದ್ದಾರೆ. ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿದ್ದೀರಾ ಎಷ್ಟು ಕಷ್ಟ ಅಂತಂದು. ಆ ಟೈಮಲ್ಲಿ ದುಡ್ಡು ಬ್ಯಾಗ್ ತುಂಬಿದ್ರು, ಮನೇಲಿ ಗಾಡ್ರೇಜ್ ತುಂಬಿದ್ರು ಕೂಡ ಯಾರಿಗೂ ಕೂಡ ದುಡ್ಡು ಹೊಟ್ಟೆ ತುಂಬಿಸ್ಲಿಲ್ಲ. ರೈತ ಅಲ್ಲಿ ಬೆಳಿಲಿಲ್ಲ ಭತ್ತನ ಅಂದಿದ್ರೆ ನೀವೇನು ಊಟ ಮಾಡ್ತಾ ಇದ್ರಿ? ಗಾಡ್ರೇಜ್ ತುಂಬ ದುಡ್ಡಿದ್ರು ಊಟ ಮಾಡ್ತಿದ್ರಾ? ಖಂಡಿತ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು ಬರೀ ದುಡ್ಡು, ಆರ್ಥಿಕತೆ, ಸೌಕಾರಿಕೆ, ಬಂಗಾರ, ಕಾರು, ಐಷಾರಾಮಿ ಜೀವನ ಯೋಚನೆ ಮಾಡ್ದೇನೆ ರೈತರು ನಾವು ಊಟ ಮಾಡೋದನ್ನ ಬೆಳಿಬೇಕು ಅನ್ನೋದನ್ನ ಸ್ವಲ್ಪ ನಿಮ್ಮ ತಲೆಯಲ್ಲಿ ಎಲ್ಲ ರೈತರಲ್ಲೂ ಇರಲಿ. ನಮಗೂ ಆಸೆ ಇದೆ ಎಲ್ಲರಂಗೂ ತೋಟ ಮಾಡಬೇಕು ಅನ್ನೋದು. ಮಾಡಲಿ ಬೇಡ ಅನ್ನಲ್ಲ, 10 ಎಕರೆ ಭೂಮಿ ಇದ್ದರೆ 2-3 ಎಕರೆ 4 ಎಕರೆ ತೋಟ ಮಾಡ್ಕೊಂಡು ಸ್ವಲ್ಪ ಕಮರ್ಷಿಯಲ್ ಬೆಳೆ ಬೆಳಿಬೇಕು ಅನ್ನೋದು ನನ್ನ ಆಸೆ. 2 ಎಕರೆ ಇತ್ತ 1 ಎಕರೆ ಮಾಡ್ಕೊಂಡು 1 ಎಕರೆಯಲ್ಲಿ ಬೆಳೀಲಿ. ಕೆಲವ್ರು ರೈತರು ಇದ್ದ ಬೆಳೆಯಲ್ಲೆಲ್ಲ ತೋಟ ಕಡ್ಕೊಂಡು ಕೂತ್ಕೊಂಬಿಡ್ತಾರೆ. ಖಂಡಿತವಾಗ್ಲೂ ಒಂದಿನ ನೀವು ಪಶ್ಚಾತ್ತಾಪ ಪಡ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಮಗೇನು ಈಗ ಇರೋಕ್ಕೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಅಷ್ಟಿದ್ರೆ ಸಾಕು. ಖಂಡಿತವಾಗ್ಲೂ ಬೆಳೆ ಬೆಳೆದು ಊಟ, ಜೋಳ ಇದ್ದರೆ ಈಗ ನಾವು ರೊಟ್ಟಿ ಸುಟ್ಕೊಂಡು ಊಟ ಮಾಡ್ತೀವಿ ಸರ್, ಅಡಿಕೆಗೆ ಏನು ಮಾಡೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಹೆಚ್ಚಾಗಿ ಊಟದ ಬೆಳೆಗಳನ್ನು ಬೆಳೀರಿ. ನಮ್ಮ ರೈತರು ಅನ್ನದಾತರು ಅಂತ ಹೆಸರಾಗಿದ್ದೀವಿ, ಖಂಡಿತವಾಗ್ಲೂ ಅನ್ನದನ್ನು ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್. ಅದರಲ್ಲೂ ಲಾಭ ಇದೆ, ಖಂಡಿತ ರೈತನಿಗೆ ಒಂದು ದಿನ ಕಾಲ ಬಂದೇ ಬರುತ್ತೆ. 40-50 ರೂಪಾಯಿ ಅಂದರೂ ಕೂಡ ಬಿಳಿಜೋಳ ಇಲ್ಲ ಈಗಿನ ಕಾಲದಲ್ಲಿ. ಆ ಒಂದು ಟೈಮ್ ನಮ್ಮ ರೈತರಿಗೋಸ್ಕರ ಬರಲಿ ಅಂತ ದೇವರಲ್ಲೂ ಕೂಡ, ದೇವರು ಕೂಡ ಅದಕ್ಕೆ ಪ್ರಕೃತಿ ವಿಕೋಪ ಮಾಡ್ತಾ ಇದ್ದಾನೆ, ರೈತರ ಬೆಲೆ ಗೊತ್ತಾಗಲಿ ಅಂತನೇ. ಆ ಒಂದು ರೈತರಿಗೆ ಒಳ್ಳೆ ದಿನ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಸರ್. ಬರೀ ಕೃಷಿಯಿಂದ ಒಂದೇ ನಮಗೆ ಒಂದೊಂದ್ಸರಿ ನಷ್ಟ ಸಂಭವಿಸುತ್ತೆ, ಲಾಸ್ ಆಗುತ್ತೆ. ನಾವು ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬಗಳು ಅಳವಡಿಸ್ಕೋಬೇಕಪ್ಪ, ಹೈನುಗಾರಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಇಲ್ಲ ನೀವು ಹೆಣ್ಮಕ್ಳು ಯಾವ್ದಾನ ಊದ್ಬತ್ತಿ ತಯಾರು ಮಾಡೋದು, ರೊಟ್ಟಿ ಮಾಡೋದು, ಈ ಥರ ಏನಾದರೂ ಒಂದು ಉಪಕಸಬ ಅಳವಡಿಸ್ಕೋಬೇಕಾಗುತ್ತೆ ಈ ಕೃಷಿ ಜೊತೆಗೆ ಅಂತ ಹೇಳ್ತಿರ್ತಾರೆ. ಏನಾದರೂ ನೀವು ಉಪಕಸಬ ಅಳವಡಿಸ್ಕೊಂಡಿದ್ದೀರಾ? ಹ್ಞೂ ಸರ್, ಅಳವಡಿಸ್ಕೊಂಡಿದ್ದೀವಿ. ಎಮ್ಮೆ ಇದೆ ಸರ್ 2, ಆಮೇಲೆ 1 ಆಕಳ ಇದೆ ಸರ್, 1 ಎಮ್ಮೆ ಕೊಟ್ಟಿವಿ ಸರ್ ಮೊನ್ನೆ, 1 ಇದೆ ಸರ್ ಎಮ್ಮೆ, ಅದು ಬೆಣ್ಣೆ ಮಾಡ್ತೀವಿ ಸರ್, ಮನೆಗೆ ಆರೋಗ್ಯವಾಗಿ ಬೆಣ್ಣೆನೂ ಊಟ ಮಾಡ್ತೀವಿ ಸರ್. ಆಮೇಲೆ ಹಾಲು ಹೈನುಗಾರಿಕೆ ಡೈರಿಗೆ ಹಾಲನ್ನು ಹಾಕ್ತೀವಿ ಸರ್. ಮತ್ತು ಮೇವು ಬರುತ್ತೆ ಹೊಲದಲ್ಲಿ, ಅದನ್ನು ಸುಮ್ಮನೆ ಇದು ಮಾಡೋದ್ರಿಂದನ ಮೇವು ಆಕಳಿಗಾಗುತ್ತೆ, ಆಕಳ ಸಗಣಿ ಹಾಕಿದರೆ ಗೊಬ್ಬರ ಹೊಲಕ್ಕಾಗುತ್ತೆ ಸರ್. ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ದೀವಿ ಸರ್, ಕಸ ಕಡ್ಡಿ ಎಲ್ಲ ತೊಟ್ಟಿಗೆ ತುಂಬ್ತೀವಿ, ಮೇಲೆ ಸ್ವಲ್ಪ ಸಗಣಿ ಅದೆಲ್ಲ ಹಾಕಿ ಎರೆಹುಳು ಗೊಬ್ಬರ ಮಾಡ್ಕೊತೀವಿ ಸರ್. ವರ್ಷಕ್ಕೊಂದ್ಸಲ ತೆಗಿತೀವಿ ಸರ್, ಅದನ್ನು ನಾವು ತೆಗೆದು ಹೊಲಕ್ಕೆ ಹಾಕ್ತೀವಿ ಸರ್. ಇದು ಮೇಯ್ನ್ ಇರೋದೇ ಹೈನುಗಾರಿಕೆ ಸರ್, ರೈತರಿಗೆ ಒಂದು ಭಾಗ ಅಂತಲೇ ಹೇಳ್ಬೋದು ಸರ್ ಹೈನುಗಾರಿಕೆನೇ. ಅದನ್ನು ಬಿಟ್ಟರೆ ಏನು ಮಾಡೋಕ್ಕೆ ಭಾಳನೇ ಕಷ್ಟ ಸರ್ ಹೈನುಗಾರಿಕೆ ಇಲ್ಲ ಅಂದರೆ. ಅದ್ರ ಜೊತೆಗೆ ಏನೋ ಅಂಗಡಿ ಮಾಡ್ಬೋದು, ಅದೆಲ್ಲ ವ್ಯಾಪಾರ ಸರ್ ಒಟ್ಟು, ಅಂಗಡಿ ಮಾಡ್ಕೋಬೋದು. ಆಮೇಲೆ ರೈತರಿಗೆ ಮಹಿಳೆಯರ ಜೊತೆಯಾಗಿ ಬೇಕ್ರಿ ಐಟಮ್ ಮಾಡ್ಬೋದು, ಸಪೋರ್ಟ್ ಇರಬೇಕಷ್ಟೇ ಸರ್, ಮಾರ್ಕೆಟಿಂಗು ಬುದ್ಧಿವಂತಿಕೆ ಇರಬೇಕು ಸರ್. ಆಮೇಲೆ ಮಾರ್ಕೆಟ್ ಮಾಡೋ ಅಂತ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್ ತಗೊಳ್ಳೋ ಅಂಥವ್ರು. ಈಗ ಸಂಘದವ್ರು ಮಾಡಿದ್ದಾರೆ ಅಂದರೆ ಹೊರಗೆ ಮಾರ್ಕೆಟಲ್ಲಿದ್ದರೆ ಕವರ್ ಬ್ರಾಂಡೆಡ್ ಇರುತ್ತೆ ಅದನ್ನು ತಗೊಳ್ತಾರೆ, ಅದಕ್ಕಿಂತ ಕ್ವಾಲಿಟಿ ನಾವು ಮಾಡಿದ್ದೀವಿ ಅಂದರೆ ಪಕ್ಕದಲ್ಲಿದ್ದರೂ ತಗೊಳ್ಳಲ್ಲ ಸರ್. ಅದು ಮೇಯ್ನ್ ನಮ್ಮ ಜನ್ರೇಷನಲ್ಲಿ ಇರೋದು ಸರ್ ತಪ್ಪು. ಈಗ ನಮ್ಮ ಜೊತೆಲಿದ್ದಾರೆ ಅಂದರೆ ಅವ್ರ ಹತ್ರ ನಾವು ಸಪೋರ್ಟ್ ಮಾಡೋಕ್ಕಂದ್ರೆ ಅವ್ರ ಹತ್ರನೇ ಖರೀದಿ ಮಾಡ್ಬೇಕು ಸರ್, ನಾವು ಅದನ್ನು ಮಾಡಲ್ಲ, ಅಂಗಡಿಗೆ ಹೋಗ್ತೀವಿ ತರೋಕ್ಕೆ. ಆ ಥರ ಆಗುತ್ತೆ ಸರ್. ಪಕ್ಕದ ಮನೆಯಲ್ಲಿ 1 ಲೀಟ್ರ್ ಹಾಲು ಅದನ್ನೇ ಡೈರಿಗೆ ಅಲ್ಲಿ 40 ರೂಪಾಯಿ ನಂದಿನಿ ಹಾಲು ಕೊಂಡ್ಕೊಂತಾರಲ್ಲ, ಇವ್ರಿಗೆ 30 ರೂಪಾಯಿ ಕೊಟ್ಟರು ಕೊಡ್ತಾರೆ ಸರ್, 35 ಕೊಟ್ಟರು ಕೊಡ್ತಾರೆ. ಆದರೆ ಅಲ್ಲಿ ಕೊಂಡ್ಕೊನಲ್ಲ ಪ್ಯಾಕೆಟ್ ಹಾಲು ತಗೊಂಬರ್ತಾರೆ, ರೈತರು ಹೆಂಗೆ ಉದ್ಧಾರ ಆಗ್ತಾರೆ ಸರ್? ಮತ್ತೆ ಈ ಥರ ಅದೇ ನಮ್ಮ ಜನರಲ್ಲೂ ಸ್ವಲ್ಪ ಬೆಳವಣಿಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಸರ್. ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ, ಈಗಿನ ಹೆಣ್ಮಕ್ಳೆಲ್ಲ ಈ ಕೃಷಿ ತುಂಬ ಕಷ್ಟ, ನಾವು ಬಿಸ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ, ಬಿಸಿಲಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತೆಲ್ಲ ಹಿಂದೆ ಸರಿತಾರೆ ಕೃಷಿಯಿಂದ, ಅಂತ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತ ಇಲ್ಲ, ಎಲ್ಲದರಲ್ಲೂ ಕಷ್ಟನೇ ಇದೆ. ಯಾಕೆಂದರೆ ಈಗ AC ರೂಮಲ್ಲಿ ಕುತ್ಕೊಂಡು ಡ್ಯೂಟಿ ಮಾಡ್ತಾರೆ ಅಂದರೆ ಅವ್ರ ಬೆನ್ನು ನೋವು, ಅವ್ರ ಕಣ್ಣು ನೋವು, ಆಮೇಲೆ ಅವ್ರಿಗೆ ಅಲ್ಲಿ ಕೂರಕ್ಕಾಗದೇ ಇರೋವಷ್ಟು ಬೌನ್ಸ್ಗಳು ಸಹಿತ ಪ್ರತಿಯೊಂದು ಅವನಿಗೆ ಅವ್ರಿಗೆ ಏನಾಗಿರ್ತವೆ ಅಂತ ರಾತ್ರಿ ಮಲಗುವಾಗ ಅವ್ರ ನೋವು ಅವ್ರಿಗೆ ಅಷ್ಟೇ ಇರುತ್ತೆ. ಯಾಕೆಂದರೆ ಐಷಾರಾಮಿ ಜೀವನ ಅಷ್ಟೇ, ಅವರೆಲ್ಲ ಆಫೀಷಿಯಲ್ಲು, ಅವ್ರದ್ದು ಭಾಳ ಚೆನ್ನಾಗಿ ಅನಿಸುತ್ತಷ್ಟೇ, ಪಾಪ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ, ನಮ್ಮದು ಕೂಡ ಕಷ್ಟ. ಯಾವ್ರಾದರೂ ಮಾಡ್ತಾರ್ತಾನೆ ಅವ್ರದು ಕೂಡ ಕಷ್ಟ, ಏನಪ್ಪ ನೆರಳಲ್ಲಿ ಮಾಡ್ತಾರೆ ಅನ್ನೋದಷ್ಟೇ ನಮ್ಮದು. ಬಿಸಿಲಲ್ಲಿ ಕೇಳಿರ್ಬೋದು ಸೈನ್ಸ್ ಪ್ರಕಾರನ ಸೂರ್ಯನ ಕಿರಣಗಳು ಸಹ ನಮ್ಮ ದೇಹದ ಮೇಲೆ ಬಿದ್ದರೆ ಕೆಲವೊಂದು ರೋಗಗಳು ಸಹಿತ ವಾಸಿ ಆಗ್ತವೆ ಅಂತ. ಕೃಷಿಯಲ್ಲೇ ಇರೋಕ್ಕಾಗಲ್ಲ ಅಂತ ಎಲ್ಲರೂ ಅನ್ಕೊತ ಹೋದರೆ ಹೊಟ್ಟೆಗೆ ಏನು ಊಟ ಮಾಡೋಕ್ಕಾಗುತ್ತೆ? ಎಲ್ಲರೇ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಿದರೆ ಊಟ ಏನು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಮಗೆ ತುಂಬಾ ಇಷ್ಟ ಸರ್. ನಾವು ಅದಕ್ಕೆ ಕೂಡ ಯಾಕೆಂದ್ರೆ ಹೊಂದ್ಕೊಂಡಿದ್ದೀವಲ್ಲ ಅದಕ್ಕೆ ಹೇಳ್ತೀವಿ ಏನೋ ಗೊತ್ತಿಲ್ಲ, ಬಟ್ ನಮಗೆ ಕೃಷಿ ಅಂದ್ರೆ ತುಂಬ ಇಷ್ಟ ಸರ್. ಅದರಲ್ಲೇ ಕ್ರಿಯೇಟಿವಿಟಿ ಏನಾದರೂ ಮಾಡಬೇಕು ಅನ್ನೋದೊಂದು ಆಸೆ ಸರ್. ಅಂದ್ರೆ ಕಷ್ಟಪಟ್ಟು ನಾವು ಕೃಷಿ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ. ಕೈ ಕೆಸರ್ ಆದ್ರೆ ಬಾಯಿ ಮೊಸರು ಸರ್. ಕಂಪ್ಯೂಟರ್ ಮುಂದೆ ಕುಂತ್ರು ಮೈಂಡ್ ಎಲ್ಲ ಏಕಾಗ್ರತೆಯಿಂದ ಕೂತಿರ್ಬೇಕು, ಅತ್ತಿತ್ತ ಅಲ್ಲಾಡಂಗಿಲ್ಲ. ಒಂದು ಪಾಯಿಂಟ್ ಮಿಸ್ ಆದ್ರೆ ಒಂದು ಆ್ಯಪ್ ಏನಾದರೂ ಆತು ಅಂದ್ರೆ ಅವ್ರಿಗೂ ಕಷ್ಟನೇ. ಇದು ಒಂದು ಸ್ವಲ್ಪ ಏನೋ ಆತಂದ್ರೆ ರೈತರ ಕೆಲಸದಲ್ಲಿ ಏನೋ ಸರಿ ಮಾಡ್ಕೊಂಡು ಬಿಡ್ಬೋದು, ಆಫೀಸಲ್ಲೂ ಕೂಡ ಕಷ್ಟನೇ ಇರುತ್ತೆ, ನಮಗೆ ಹಂಗೆ ಅನ್ಸುತ್ತಷ್ಟೇ. ಆದರೆ ರೈತರದ್ದು ಕೆಲಸ ನಮ್ಮ ಜೀವನದಲ್ಲಿ ನಮಗೆ ಚೆನ್ನಾಗೇ ಇದೆ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತ? ಖಂಡಿತವಾಗ್ಲೂ ಸಂತೋಷ ತಂದ್ಕೊಟ್ಟದ್ದು ಸರ್. ಚೆನ್ನಾಗೂ ಕೂಡ ಆಗಿದ್ದೀವಿ ಸರ್, ನಾವು ಚೆನ್ನಾಗಿದ್ದೀವಿ ಸರ್. ಮುಂದಿನ ಏನೇನು ಬೆಳೆ ಬೆಳಕುವಂತ ಉದ್ದೇಶ ಇಟ್ಕೊಂಡಿದ್ದೆ? ಅದೇ ಸ್ವಲ್ಪ ಎಲ್ರಂಗೆ ಈಗ ತೋಟ ತೋಟ ಅಂತ ಇದಾರಲ್ಲ ಸರ್, ಸ್ವಲ್ಪ ಒಂದು ಬೋರ್ವೆಲ್ ಒಂದು ಎಕ್ರಿಗಾದ್ರನ್ನ ಕೊರೆಸಿ ತೋಟ ಮಾಡಬೇಕು. ಅದರಲ್ಲೂ ತೋಟದಲ್ಲೂ ಕೂಡ ವೆರೈಟಿ ಸ್ವಲ್ಪ ಹಣ್ಣುಗಳದ್ದು ಅದೆಲ್ಲ ಮಾಡಬೇಕು ಅನ್ನೋದು. ಈ ಸಪೋಟದ್ದು, ಪ್ಯಾರ್ಲದ್ದು, ಪಪ್ಪಾಯಿ ಹಣ್ಣು ಈ ಥರದ ದಾಳಿಂಬೆ ಇದೆಲ್ಲ ಹಾಕ್ತಾರಲ್ಲ ಸೈಡಿಗೆ, ಅದೆಲ್ಲ ಹಾಕ್ಕೋಬೇಕು. ನಮಗೆ ಮನೆಗಾದರೂ ಯೂಸ್ ಆಗುತ್ತೆ. ಆ ಥರ ಎಲ್ಲ ಬೆಳಿಬೇಕು ಅಂತ ಆಸೆ ಇದೆ ಸರ್ ತೋಟದಲ್ಲಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಸರ್. ಮಕ್ಕಳು ಏನಾದರೂ ಈ ಕೃಷಿ ಬದುಕಿಗೆ ತರಬೇಕನ್ನೋ ಉದ್ದೇಶ ಇದೆಯಾ? ಇದೆ ಸರ್. ಮತ್ತೆ ಈಗ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಹಿಂದಿನವ್ರ ಗಾದೆ ಹೇಳ್ತಾರೆ ಸರ್. ಈಗ ಎಲ್ಲರೂ ಕೂಡ ರೈತರು, ನಮ್ಮ ಮಕ್ಕಳು ನಾವು ಪಟ್ಟದ್ದೇ ಕಷ್ಟ ಸಾಕು, ನಮ್ಮ ಮಕ್ಕಳು ಪಡೋದು ಬೇಡ ಅನ್ನೋದೊಂದು ವಾಡಿಕೆ ಸರ್. ಅಂದರೆ ನಾವು ಕಷ್ಟಪಟ್ಟಿದ್ದೀವಪ್ಪ ಸಾಕು, ಇಲ್ಲಿಗೆ ನಮ್ಮ ಮಕ್ಕಳು ಏನಾದರೂ ಓದಲಿ ಮುಂದೆ ಹೋಗಲಿ ಅನ್ನೋದಿದೆ. ನಮಗೂ ಕೂಡ ಆಸೆ ಇದೆ ಸರ್. ಎಷ್ಟು ಹಣೆ ಬರದಲ್ಲಿ ಏನಿದೆಯೋ ಗೊತ್ತಿಲ್ಲ ಸರ್. ಒಟ್ಟು ಮತ್ತಿನ್ನ ನಮ್ಮ ಮಕ್ಕಳು ಕೂಡ ಎಲ್ಲರಂಗೂ ಒಂದೇನೋ ಮಾಡಲಿ ಅಂತ ಅಂದ್ಕೊಂಡಿದ್ದೀವಿ ಸರ್. ನೋಡೋದು ಸರ್ ಅದೃಷ್ಟವಶಾತ್ ಏನಾಯ್ತೋ. ಆ ಓದಿಸೋದೊಂದು ಎಜುಕೇಷನ್ ಅಂತೂ ಬೇಕು ಸರ್. ಕೃಷಿಗೂ ಕೂಡ ಎಜುಕೇಷನ್ ಮೇನ್ ಪಾಯಿಂಟ್ ಸರ್. ಯಾಕೆಂದರೆ ಒಂದು ಬೆಳೆಗಳಿಗೆ ರೋಗ ಬಂದರೆ ಯಾವ ಔಷಧಿ ಹೊಡಿಬೇಕು ಅಂತೇಳಿ, ಅದು ಯಾವ ರೋಗ ಯಾವ ಔಷಧಿ ಬೆಳಿ ಹೊಡಿಬೇಕು ಅಂತೇಳಿ ಇಲಾಖೆಯವರಿಗೆ ಕೇಳೋಕ್ಕಾದ್ರೂ ಅವ್ರು ಹೇಳಿದ್ದಾದ್ರೂ ತಿಳ್ಕೊಳ್ಳೋವಷ್ಟು ಮೆಥಡ್ಡು ಮೈಂಡ್ ಆದ್ರೂ ಮಕ್ಕಳಿಗೆ ಬೇಕು ಸರ್. ಕೃಷಿಗೋಸ್ಕರನಾದ್ರೂ ಎಜುಕೇಷನ್ ಬೇಕೇ ಬೇಕು ಸರ್. ಈ ಕಾರ್ಯಕ್ರಮ ಕೇಳಂತ ರೈತ ಮಹಿಳೆಯರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದಮ್ಮ? ಫೋನ್ ಇರುತ್ತೆ ಸರ್, ಫೋನಲ್ಲಿ ಮಾತಾಡ್ಬೋದು. ಫೋನ್ ನಂಬರ್ ಹೇಳಿ ಅಮ್ಮ. 8101-3234-58 ಇದು ನಮ್ಮ ಹಸ್ಬೆಂಡ್ ನಂಬರು. ಅವರು ಕೂಡ ಪಾರ್ವತಮ್ಮರ ಕೈಲಿ ಕೊಡ್ರಿ ಅಂದ್ರೆ ಕೊಡ್ತಾರೆ. ಇದು ರಾಮೇಶ್ವರದ ರೈತ ಮಹಿಳೆ ಶ್ರೀಮತಿ ಪಾರ್ವತಮ್ಮ ಅವರ ಮೊಬೈಲ್ ಸಂಖ್ಯೆ 8101-3234-58. ಬಹಳ ಸಂತೋಷ ಪಾರ್ವತಮ್ಮರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವವನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸಿ ಪಾರ್ವತಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ವಕ್ಕ, ನನ್ ಮಗಳಿಗೆ 3 ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಅಶ್ವಕ್ಕ, ನೀನ್ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ,

ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ 1800-4525-3553 ಅಥವಾ ಕಿಸಾನ್ ಕಾಲ್ ಸೆಂಟರ್ 1800-1800-1551 ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು. ಚಂದ್ರಮಾ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮಾ ಚಂಡಾ